ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ. 45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ರದ ನೋಡು, ಮಳೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಕೊಳೆ ತಂದೆ. ಡೆಂಗು ಮತ್ತು ಚಿಕನ್ ಗುಣಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಉಪಾಯ ಅದನ್ನೇ ಮಾಡ್ತಾರೆ. ಖಾಲಿ ಮಾಡಿ ಒಣಗಿಸಿ ತುಂಬಿಡಿ. ಮನೆ ಮತ್ತು ಅಕ್ಕಪಕ್ಕ ಒಡೆದ ಡ್ರಮ್, ಬ್ಯಾರಲ್, ಡಬ್ಬ, ಟೈರ್ ಇತ್ಯಾದಿಗಳಲ್ಲಿ ನೀರು ತುಂಬದಂತೆ ನೋಡ್ಕೊಳ್ಳಿ. ಸೊಳ್ಳೆ ಕಚ್ಚದೆ ಆಗಿರಲು ಕಾಯಿಲ್, ಕ್ರೀಮ್, ಮೆಷಿನ್ ಇತ್ಯಾದಿಗಳನ್ನ ಬಳಸಿ. ಡೆಂಗುವಿನ ಸೊಳ್ಳೆ ಹಗಲಿನಲ್ಲಿ ಕಚ್ಚುತ್ತವೆ, ಹಾಗಾಗಿ ಬೇರೆಯವರಿಗೂ ಸಹ ಹೇಳ್ತೀನಿ. ಇಂತ ಸುಲಭವಾದ ಉಪಾಯ ನಿಮ್ಮದಾಗಿಸಿಕೊಳ್ಳಿ. ಡೆಂಗು ಚಿಕನ್ ಗುಣವನ್ನ ದೂರ ಓಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪುತ್ತೂರು ಬಸ್ ನಿಲ್ದಾಣದಿಂದ ಕೇವಲ 400 ಆಸಕ್ತರು ಸಂಪರ್ಕಿಸಬೇಕಾದ ಟೋಲ್ ಫ್ರೀ ನಂಬರ್ 1800-4253-916. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಸಾವಯವ ಕೃಷಿ. ಭಾಸ್ಕರ್ ಶೆಟ್ಟಿ ಅವರೇ ನಮಸ್ಕಾರ. ನಮಸ್ಕಾರ. ಅಡಿಕೆ ಕೃಷಿಯಲ್ಲಿ ಈ ಸಾವಯವ ತ್ಯಾಜ್ಯದ ಒಂದು ತೆಂಗಿನ ತೋಟದಲ್ಲಿ 5-4 ಫೀಟ್ ದೂರದಲ್ಲಿ, 1 ಫೀಟ್ ಅಗಲ, 1 ಫೀಟ್ ಡೀಪ್ ನಲ್ಲಿ ಈ ಜೆಸಿಪಿಯಲ್ಲಿ ಇದು ಮಾಡಿ ಸಣ್ಣ ಬಕೆಟ್ ಹಾಕಿ, ಅಂದ್ರೆ ಇನ್ನು ಸಾವಯವ ಮಾಡುವ ಇದು ಬೇಡ ಅಂತ, 1 ಫೀಟ್ ಆಳ. ಅದಕ್ಕೆ ಎಂತ ಮಾಡಿದ್ದೇವೆ, ತೆಂಗಿನ ಗರಿ, ಸಿಪ್ಪು ಮತ್ತು ಸ್ವಲ್ಪ ಸೆಗಣ್ಣ ನೀರು ಎಲ್ಲ ಹಾಕಿ ಈ ರೀತಿ ಮಾಡಿದೆ. ಯಾವಾಗ 5 ವರ್ಷ ಮೊದಲು ಅಂತ ಎಣಿಸಿದ್ವಿ, ಯಾಕಂದ್ರೆ ಬೇರಿಗೆಲ್ಲ ಪೆಟ್ಟದ್ದು, ಯಾಕಂದ್ರೆ ಆಸೆ ಬಿಟ್ಟ ಕೆಲವು ಗಿಡಗಳು ಬೇರು ಪೆಟ್ಟದ್ದು ಇರಲಿ, ಬದುಕಿದೆ ಇರಲಿ ಅಂತ ಸಾವಯವಕ್ಕೆ ಕನ್ವರ್ಟ್ ಮಾಡಿದ್ವಿ. 2ನೇ ವರ್ಷ ಸ್ವಲ್ಪ ಜೂ ಆಯಿತು, ಸಾಯಲಿಲ್ಲ. 3ನೇ ವರ್ಷದಲ್ಲಿ ಅಂದರೆ ಈಗಾಯ್ತು ಅಂತ ಹೇಳಿ, ನೀವೇ ತಂದು ಹಾಕಿದ್ರೆ ಆಗ್ಬೋದು. ನಾನು ಈ ಟ್ರಂಚಿ ತೆಗೆದು ರೆಡಿ ಮಾಡಿದ್ದಕ್ಕೂ ಅವರ ಈ ಕಳಿಸ್ತೆ 10 ವರ್ಷ ಮೊದಲು ಟಿಲ್ಲರ್ ಹೋಗುವ ವ್ಯವಸ್ಥೆಗಾಗಿ ಮಾರ್ಗ ಮಾಡಿದ್ವಿ. ಟಿಲ್ಲರ್ ಹೋಗುವಂಥದ್ದು ತೆಂಗಿನಕಾಯಿ, ತೆಂಗಿನಕಾಯಿ ಎಲ್ಲ ತೆಂಗಿನ ಗಿಡ ಹೆಚ್ಚಿನ ಅಡಿಕೆ ಮರಕ್ಕೆ ಟ್ರೇಲರ್ ಹೋಗ್ತದೆ, ಟಿಲ್ಲರ್. ಇವರದ್ದು ಈ ವ್ಯಾನು ಕೂಡ ಪ್ರತಿಯೊಂದು ಗಿಡದ ಪಕ್ಕ ಹೋಗ್ತದೆ, ಆ ಟ್ರಂಚ್ ಮಾಡಿದ್ದಕ್ಕೆ ಸುರಿಲಿಕ್ಕೆ ಶುರು ಮಾಡಿದ್ರು. ಹೀಗೆ ಹೋಗಿ ಅದರಲ್ಲಿ ಬರೀ ಹಸಿ ಕಸವನ್ನು ಡ್ರಮ್ಮಿಗೆ ಹಾಕಿ ಮನೆಗೆ ಕಳಿಸಿಕೊಟ್ರು. ಕಳಿಸಿಕೊಟ್ಟು ಪ್ರತಿ ಗಿಡಕ್ಕೆ ವ್ಯಾನ್ ಬರುವುದಾರೆ ಬರೋದಂತ, ಯಾರಿಗಾದರೂ ಗರಿ, ಮರದ ಕಿಶೂಳಿ ಅಥವಾ ಅಡಿಕೆ ಸಿಪ್ಪೆ ಇದನ್ನೆಲ್ಲ ಹಾಕಿ ನಾನು ಸೆಗಣ್ಣ ನೀರು ಬಿಡ್ತು. ಅದು 3 ವರ್ಷ ಮೊದಲಿದ್ದು ಅಷ್ಟೊಂದು ಗೊತ್ತಾಗಲಿಲ್ಲ, ಏನೋ ಇರಲಿ ಹೊಂಡ ಮುಗಿತ ಅಂತ. ಕಳೆದ ವರ್ಷ ನೋಡುವಾಗ ಸ್ವಲ್ಪ ಮರ ಎಲ್ಲ ಒಳಿತಾಯ್ತು. ಈ ಸಲ ನೋಡ್ತೀನಿ ಎಲ್ಲ ಬರ್ತದೆ, ಯಾಕಂದರೆ 5 ವರ್ಷದ ಇಫೆಕ್ಟ್ ನನಗೆ ಖುಷಿ ಪಡುವಂಥದ್ದು ಈಗ ಕಾಯ್ಬೇಕಾಯ್ತು. ಈ ಟ್ರೆಂಚ್ ಮಾಡುವುದು ಅಂತ ಹೇಳಿದ್ರಲ್ಲ, ಇದು ಎಷ್ಟು ಅಂತರದಲ್ಲಿ ಮಾಡುವಂಥದ್ದು, ಎಷ್ಟು ಆಳ ಉದ್ದ ಎಲ್ಲ ಇರ್ತದೆ? ಅದು ತೆಂಗಿನ 4 ಫೀಟ್ ದೂರದಲ್ಲಿ ಜೆಸಿಪಿಗೆ ಸಣ್ಣ ಬಕೆಟ್ ಸಿಕ್ಕಿಸಿ 4 ಫೀಟ್ ದೂರದಲ್ಲಿ 1 ಫೀಟ್ ಅಗಲ, ಅಷ್ಟೇನಿಲ್ಲ. ಆವಾಗ ಮಾತ್ರ ಒಂದು ಸಲ ಮಾಡಿದ್ದು, ಇವಾಗ ಇನ್ನೊಂದು ನಿರಂತರ. ಯಾಕಂದರೆ ಅದು 5 ವರ್ಷ ಮೊದಲು ಬೇರ್ ಕಟ್ಟಾಯಿತು, 2ನೇ ವರ್ಷ ಏನೋ ಸ್ವಲ್ಪ ಜೂ ಆಯಿತು, 3ನೇ ವರ್ಷ ಸ್ವಲ್ಪ ಗಿಡ ಕುಚ್ಚ. ಪ್ರತಿ ವರ್ಷವೂ ಕೂಡ ಇದಕ್ಕೆ ಗೊಬ್ಬರ ಹಾಕ್ತಾ ಹೋಗೋದಾ? ಪ್ರತಿ ವರ್ಷ ನಮ್ಮದು ಒಳೆ ಬದಿಯಾದ ಕಾರಣ May 30 ಅವರು ಅಂದರೆ ಅಡಿಕೆ ಗಿಡಕ್ಕೆ 1 ಫೀಟ್ ದೂರದಲ್ಲಿ ಮೇಲೆ ಹಾಕೋದು, ಟ್ರಂಚ್ ಹಾಕಲಿಲ್ಲ. ತೆಂಗಿನ ಮರ ಇವಾಗ ಅದು ನೆಲ ಇದಾಯಿತು, ಎಲ್ಲ ಸಿಂಕಾಯ್ಕೆ ಆಯಿತು. ಪುನಃ ಮಳೆ ಬರುವ ಹಾಕಿದ್ದು ಏಪ್ರಿಲ್ ಮೇ ಇಲ್ಲ ಅಲ್ಲೇ ಅದು ಸಿಂಕ್ ಆಗ್ತದೆ, ಸ್ವಲ್ಪ ಮಣ್ಣಾಗ್ತದೆ, ಅಲ್ಲಿ ಎರೆಹುಳು ಆಗಿದೆ ಮುಟ್ಟಿ. ಈ ವರ್ಷ ಅದಕ್ಕೆ ಹಾಕ್ತೋದು ಆ ಟ್ರಂಚಿಗೆ ಟ್ರಂಚ್ ಮುಚ್ಚೋದಿಲ್ಲ ಇಲ್ಲ, ಅದು 1 ಫೀಟ್ ಆಳಲ್ವಾ? ಟಿಬಿಯಲ್ಲಿ ಅಥವಾ ನಿಮ್ಮ ಸಣ್ಣ ಒಂದು ಬಕೆಟ್ ಇರೋದು ಅಂತ ಹೇಳಿದ್ರಲ್ಲ, ಅದರಲ್ಲಿ ಎಷ್ಟು ಖರ್ಚು ಬರುತ್ತದೆ ಒಂದು ತೆಂಗಿನ ಮರ ಕೊತ್ತು? ನನ್ನ ಲೆಕ್ಕದಲ್ಲಿ ಒಂದು 25 ಮಾಡ್ಬೋದು ಒಂದು ಗಂಟೆಗೆ. ಓ, ಯಾಕಂದ್ರೆ ಒಂದು ರೌಂಡ್ ಬರೋದು ಮಾತ್ರ, ಆಗಲಿಕ್ಕೆ ಏನೇ ಇಲ್ಲ. ಮತ್ತೆ ಮೇಲೆ ಅಲ್ವಾ ಆ ಬಕೆಟ್, 2 ಫೀಟ್ ಉಂಟು, ಅದು ಅರ್ಧ ಬಕೆಟ್ ಮಾತ್ರ ಅನ್ನ ಮಾತ್ರ ಸಾಧ್ಯ. ನೀವು ಹೇಳಿದಾಗೆ ಎಷ್ಟು ತೆಗಿಬಹುದು ಅಂತ ಹೇಳುವಾಗ, ಒಂದು ಕಟ್ಟೆಯಿಂದ ಒಂದು ಕಟ್ಟೆ ಹೋಗೋ ಟೈಮೇ ಜಾಲ ಆಗಿತ್ತು, ಅಡ್ಡ ನೀಟ ಓರೆ ಕೊರೆ ಇಲ್ಲ, ಅದು ಅದೊಂದು ಪ್ರಯೋಜನ. ಎಷ್ಟು ತೆಂಗಿನ ಮರ ಇವೆ? ಇನ್ನು ನಿಮಗೆ ಸಾಕಷ್ಟು ಸಹಕಾರ ಸಿಗ್ತಾ ಇದೆ, ಈ ಬಗ್ಗೆ ಹೇಳಿ. ನನಗೆಂದ್ರೆ ಸಾವಯವ ಕನ್ವ ಇದು ಬದಕುವ ಅಂತ ಒಂದು ಪ್ರಸ್ತಾವ ಬಂದಾಗ ನಾನು ಅದನ್ನು ಸ್ವೀಕರಿಸಿದೆ. ಅವರೇ ಅಲ್ಲಿ ಕ್ಲೀನ್ ಆದರೆ ಒಂದು ಇದು ಮಾಡ್ತೇನೆ, ಅದು ಅಂತ ನಾನು ಹೇಳಿದ್ದೇನೆ. ಅದು ಅವ್ರ ಮಾತಿನಂತೆ ಅಷ್ಟು ಕ್ಲೀನ್ ಆಗಿ ಕಳಿಸಿಕೊಡ್ತಾರೆ. ಕೆಲವು ಸಲ ಅಪ್ಪಿ ತಪ್ಪಿ ಅದರಲ್ಲಿ ಸೆಂಟ್ ಬಾಟ್ಲಿ, ಈ ಮಾತ್ರದ್ದು ರ್ಯಾಪರ್, ಬಿಸ್ಕಿಟ್ ಇದು ರ್ಯಾಪರ್ ಎಲ್ಲ ಬಂತು. ಯಾಕೆಂದರೆ ಹಾಕಿ ಒಂದು 4 ದಿವಸ ಕೊಳೆಯುವಾಗ ಅದು ಮೇಲೆ ಬೀಳ್ತದೆ. ಅದನ್ನು ನಾನು ತೆಗೆದಂತು ಅಂತೂ 90% ಅದು ಕ್ಲೀನ್ ಬಂದಿದೆ. ಅದು ಕೆಲವು ನಮ್ಮ ಗ್ರಾಮಸ್ಥರ ಬೇಜವಾಬ್ದಾರಿಯಿಂದ, ಅವ್ರದ್ದು ತಪ್ಪಲ್ಲ, ಅವ್ರು ಆದಷ್ಟು ಇರ್ತಾರೆ, ಕೆಲವು ಸಣ್ಣ ಸಣ್ಣ ಸಿಗೋದಿಲ್ಲ. ಆದ ಕಾರಣ ಪಂಚಾಯತಿನವರದು ಅಧ್ಯಕ್ಷರು ಕೃಷಿ ಮತ್ತು ಸಿಬ್ಬಂದಿ ವರ್ಕ್ ಅದು ಮೇನ್, ಯಾಕೆಂದರೆ ಅವರೊಂದು ಅಷ್ಟು ಕ್ಲೀನ್ ಮಾಡಿ ತಂದು ಗಿಡಕ್ಕೆ ಹಾಕೊಂಡು, ಯಾಕೆಂದರೆ ನನಗೆ ಹೆಕ್ತಾರೆ, ಅದು ಆಗದಿದ್ದರೆ ಗ್ಲೌಸ್ ಹಾಕಿ ನಾನು ತೆಗಿತೇನೆ. ಈಗ ಗ್ರಾಮ ಪಂಚಾಯತಿನ ತರುವಂತಹ ಈ ವೇಸ್ಟ್ ಅಲ್ಲದೆ ನಿಮ್ಮ ತೋಟದಲ್ಲಿ ಉತ್ಪತ್ತಿಯಾಗುವಂತಹ ವೇಸ್ಟ್ನ ಒಂದು ಬಳಕೆ ಎಲ್ಲ ಹೇಗೆ? ಹೌದು, ಅದು ನೋಡಿ ಗರಿ ಸಿಗ್ತದೆ, ಅಲ್ಲಿ ಕಟ್ ಮಾಡಿ ಹಾಕೋದು, ಮತ್ತೆ ಅದ್ರ ಮೇಲೆ ಅದು ತೆಂಗಿನ ಬುಡ ಹತ್ತಿರ ಹಾಕ್ಬೇಕಲ್ಲ ಆ ಟ್ರಂಚ್ ಹೋಗ್ತದೆ, ಮುಚ್ಚುತ್ತಾ ಹೋಗ್ತದೆ. ಈಗ ಅದು ನೋಡಿ ಒಂದು 2 ವರ್ಷ ಅಂತ ಒಳ್ಳೆಯದಾಗಿದೆ, ಇನ್ನೊಂದು 2 ವರ್ಷ ನಾನು ಅದಕ್ಕೆ ಏನು ಹಾಕದಿದ್ರೂ ಅದು ಮುಂದುವರಿತದೆ, ಯಾಕಂದ್ರೆ ಅಷ್ಟು ಅದರಲ್ಲಿ ಸ್ಟಾಕ್ ಉಂಟು. ಇಳುವರಿಯಲ್ಲಿ ಯಾವ ರೀತಿ ಒಂದು ವ್ಯತ್ಯಾಸ? ಹೊಳೆ ಬದಿಯಲ್ಲಿ ಉಪ್ಪುನಿ ಜಾಸ್ತಿ, ಮರಳು ಮತ್ತೆ ಹುಳಿ ಅಂಶ ಜಾಸ್ತಿ, ಪಿ ಎಚ್ ಇದು. ಆದ ಕಾರಣ ತೆಂಗಿನ ಮರ ಸೊರಗುದು, ಕಾಯೆಲ್ಲ ಚಿಕ್ಕದಾಗುದು, ಫಸಲೆಲ್ಲ ಕಡಿಮೆ ಇತ್ತು. ನಮ್ಮ ಈ ಸಾವಯವ ಅಂತ ನಾನು ಬದಲಾವಣೆ ಮಾಡಿದ ಮೇಲೆ ಸ್ವಲ್ಪ ಇಂಪ್ರೂವ್ ಆಯಿತು. ಇರಲಿ ಸಾಯೋಗಿಂತ ಇರ್ತದೆ. ಈಗ ಇವರು ಕಳಿಸಿದ ಮೇಲೆ ತೆಂಗಿನಕಾಯಿದು ಸೈಜು ದೊಡ್ಡದಾಯಿತು, ತೆಂಗಿನಕಾಯಿದ ಈಲ್ಡ್ ಅಂದರೆ ನಂಬರ್ ಆಫ್ ಕೌಂಟ್ 20 ಸಿಗ್ತದೆ. ಆವಾಗ ಮೊದಲು 1 ಕಾಯಿ, ಯಾಕೆಂದರೆ ಎವರೇಜ್ ಸಿಗ್ತದೆ, ಒಂದು 20 ಕಾಯಿ ಸಿಗ್ತದೆ. ಒಂದು ತೆಂಗಿನ ಮರದಲ್ಲಿ ಎಷ್ಟು ಸಿಗ್ತದೆ? ಒಂದು ಕೇನು ನಾವು 4 ಸಲ ಇದು ಮಾಡ್ತೇವೆ ವರ್ಷಕ್ಕೆ. 4 ಅಂದರೆ ಒಂದು ಮರದವರು ಮೇಲೆ ಹೋಗ್ಲಿಕ್ಕೆ ಹೇಳಿಲ್ಲ, 5 ಕಾಯಿ ನಮಗೆ ಆಗ್ತದೆ, ನೀವು ಅದಕ್ಕಿಂತ ಹೆಕ್ಕಿದ್ದು 2 ಸಿಕ್ಕಿದ್ರೆ ನಿಮಗೆ ಲಾಭ ಅಂತ. ಅಂದರೆ ಅವರಿಗೆ ಮೇಲೆ ಹೋದವರಿಗೆ 40-50 ರೂಪಾಯಿ ಅಂತ, 4-5 ಕಾಯಿ ಅವರಿಗೆ, ಅವ್ರದ್ದು ಲೆಕ್ಕ. ಅವ್ರು ಹೇಳ್ತೇನೆ ಒಂದು ಸರಾಸರಿ 20 ಸಿಗುವಾಗ ಅವರು ಖುಷಿ ಪಡ್ತೀವಿ, ಯಾಕಂದ್ರೆ ನನ್ನ ಪರ್ಮನೆಂಟ್ ತೆಂಗಿನಕಾಯಿ ತೆಗೆಯೋದು. ಅವರು ಹೇಳ್ತಾರೆ ಆ ತೋಟದಲ್ಲಿ ಈ ತ್ಯಾಜ್ಯಗಳ ಒಂದು ನಿರ್ವಹಣೆ ಹೇಗೆ? ಅಡಿಕೆ ತೋಟದಲ್ಲಿ ಹೊಂಡ ತೆಗಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅದು ಹತ್ತಿರ ಹತ್ತಿರ. ಅದಕ್ಕಾಗಿ ಎಂತ ಮಾಡಿದೆ, 1 ಫೀಟ್ ದೂರದಲ್ಲಿ ಸ್ವಲ್ಪ ತೆಳುವನೆ ಅಲ್ಲಿ ಅಂದ್ರೆ ತೆಂಗಿನ ತೋಟಕ್ಕೆ ಫುಲ್ ಆಗ್ತದೆ, ಅದು ಆಸೆ ಬಿಟ್ಟು ಹಾಕಿ 4 ಇಂಚ್ ದಪ್ಪದಲ್ಲಿ, ಯಾಕಂದ್ರೆ ಬಿಸಿ ಆಗ್ತದೆ ಅದು. ಅದು ತೋಟಗಾರಿಕೆ ಅವರ ಮಾರ್ಗದರ್ಶಕ ಅದನ್ನು ಹಾಕಿ ಆಮೇಲೆ ಸೆಗಣಿ ನೀರು ಬಿಡುದು. ಅದು ಎಂತ ಆಗ್ತದೆ, 1 ವಾರ ಹೋಗುವಾಗ ಸ್ವಲ್ಪ ಕೊಲ್ಲಿದೆ, 1 ವಾರ ಹೋದ ಮೇಲೆ ಸ್ವಲ್ಪ ಕೊಚ್ಚು ಮತ್ತೆ ಬಿಟ್ಟು ಬಿಡುದು. ಈಗ ಏನಾಗಿದೆ ಅಂದ್ರೆ ಅಡಿಕೆ ತೋಟದ ಫುಲ್ಲು ಎರೆಹುಳ, ಎಲ್ಲಿ ಅಗೆದ್ರು ಎರೆಹುಳ, ನೈಸರ್ಗಿಕವಾಗಿ ಸಿಕ್ಕಿದ ಎರೆಹುಳ ಆಗಿದೆ. ಇನ್ನು ಮುಂದೆ ಏನ್ ಮಾಡ್ಬೇಕಂದ್ರೆ ಅದನ್ನ ಎರೆಹುಳ ಹಾಕಿ ಆಹಾರ ಕೊಡ್ಲಿಕ್ಕಾಗಿ ತಿಳಿಸಿದ ಪ್ರಕಾರ ಅದು ಸತ್ಯ. ಯಾಕಂದ್ರೆ ಮೊದಲು ಅಲ್ಲಿ ಎರೆಹುಳದ್ದು ಅದರಷ್ಟೇ 2 ವರ್ಷ ನಂತರ. ಈಗ ಅದಕ್ಕೆ ಈ ಮರದಲ್ಲಿ ಪೊಟ್ಯಾಷಿಯಂ ಅಂಶ ಕೊರತೆ ಆಗುವಂತ ನಾವು ನೋಡ್ತೀವಿ, ಅದು ಮಿಡಿ ಉದುರುವಂತಹದ್ದಾಗ್ಬೋದು ಅಥವಾ ಅಡಿಕೆ ಕೃಷಿಯಲ್ಲಿ ಒಂದು ವ್ಯತ್ಯಾಸ ಎಂದ್ರೆ ಈಗ ಸಾವಯವ ಅಂತ ಹೇಳ್ತಾಳೆ ರಾಸಾಯನಿಕ ಹಾಕೊಂಡು, ಆದರೂ ನಾನು ಮಣ್ಣು ಪರೀಕ್ಷೆ ಮಾಡಿದ ವರದಿಯ ಪ್ರಕಾರ ನನ್ನ ಈ ಸಾವಯವ ಮೆಥಡ್ನಲ್ಲಿ ನೈಟ್ರೋಜನ್ ಸೋಕಿ ಹೋಗಿದೆ ಅಂತೇಳಿ ಅದಾಗಿದೆ, ಪೊಟ್ಯಾಷಿಯಂ ಅಂಶ ಕಂಪಿ ಉಂಟು. ಯಾಕ ನಾನು ಮಣ್ಣು ಪರೀಕ್ಷೆ ಇನ್ನು ಈ ಸಲದಿಂದ ಸ್ವಲ್ಪ 3 ಸಲ ಹಾಕಿದ್ರೆ ತುಂಬ ಒಳ್ಳೆಯದು, ಅಂದರೆ 4 ತಿಂಗಳಿಗೆ 1 ಸಲ ಸ್ವಲ್ಪ ಸ್ವಲ್ಪ, ಯಾಕಂದರೆ ಅದರಲ್ಲಿ ಉಂಟು ಇದೇ ಸಿಗ್ತದಲ್ಲ ಲಿಕ್ವಿಡ್ ಅಲ್ಲ, ಅದು ಮಿರುಟ ಪೊಟ್ಯಾಷ್ ಹಾಕೋದು. ಅಡಿಕೆಗೆ 200 ಗ್ರಾಮ್ಸಿನಷ್ಟು 4 ತಿಂಗಳಿಗೊಂದಿಗೆ ಶಿಫಾರಸು ಮಾಡಿದ್ದಾರೆ, ಯಾಕಂದ್ರೆ ಮಣ್ಣು ಪರೀಕ್ಷೆ ಮೇಲೆ ನೀವು ಸಾವಯವ ನಿಮ್ಮ ಮೆಥಡ್ನ ಪ್ರಕಾರ 200 ಗ್ರಾಮ್ಸಿನಷ್ಟು ಅಡಿಕೆ ಗಿಡಕ್ಕೆ ಹಾಕಿ, 1/4 ಕಿಲೋತ್ತಷ್ಟು ತೆಂಗಿನ ಗಿಡಕ್ಕೆ ಆ ಟ್ರಂಚಿಗೆ ಹಾಕಿ ಅಂತ. ಒಂದು ಚಿಹ್ನೆಗಳು ಏನೇನು ಏನು ಸಮಸ್ಯೆಗಳು ಕಾಣ್ತವೆ? ಪೊಟ್ಯಾಷ್ ಕಡಿಮೆ ಆದರೆ ಅಲ್ಲಿ ಗಿಡ ಎಲ್ಲ ಸೊಕ್ಕಿರ್ತದೆ, ಆದರೆ ಪೊಟ್ಯಾಷ್ ಕೊರತೆ ಇದೆ ಅಂತ ಲೆಕ್ಕ. ಮತ್ತೆ ಅದೇ ಸೈಜ್ ಕಡಿಮೆ ಆಗ್ತದೆ. ಸ್ವಲ್ಪ ವಿಶೇಷವಾಗಿ ನೀವು ಗಮನಿಸಬೇಕಾಗಿರುವಂತಹದ್ದು, 1 ಬಳ್ಳಿಯಲ್ಲಿ ಹೆಚ್ಚಿನ ಒಂದು ಸೋರೆಕಾಯಿಯನ್ನು ಕೊಯ್ಯುವಂತಹ ಒಂದು ವಿಧಾನ ಈ ಬಗ್ಗೆ ಹೇಳಿ. ಇದರಲ್ಲಿಯೂ ಕೂಡ ಆ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇದರಿಂದ ವಿಶೇಷ ಬಳ್ಳಿ ಅಂತಂದ್ರೆ 1 ಬಳ್ಳಿ ಮುಂದೆ ಹೋಗ್ತಾ ಇರ್ತದೆ. ಸಾಮಾನ್ಯವಾಗಿ ಸೋರೆಕಾಯಿ ಈ ಮೆಥಡ್ ನಾನು ಹೇಳಿದ ಮೆಥಡ್ ಮಾಡುವವರು ಮೊದಲೇ ಗಮನಿಸಬೇಕಾದ ವಿಷಯ, 5 ಸೆನ್ಸ್ ಜಾಗತಕ್ಕೆ ರಿಸರ್ವ್ ಇಡಬೇಕು. ರಿಸರ್ವ್ ಇಟ್ಟು ನಾನು ಹೇಳಿದ ಮೆಥಡ್ ಅನ್ನು ಮಾಡಿದವರಿಗೆ ಒಳ್ಳೆಯದು. ಈ ಮೆಥಡ್ನ ಬಗ್ಗೆ ಹೇಳಿ. ಮೆಥಡ್ ಅಂದ್ರೆ 1 ಬೀಜದ ಬಳ್ಳಿ ಮುಂದೆ ಹೋಗ್ತಾ ಇರ್ತದೆ, ಒಂದು 2 ಬಳ್ಳಿಯನ್ನ ಬೀಜವನ್ನು ಹಾಕಿದ ಒಂದು ಗುಪ್ಪೆ ಮಾಡಿ ಹಾಕಿದ್ದು, ಅದು ಕಟಾವ್ ಆಗುವಾಗ ಬಳ್ಳಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಕಟಾವ್ ಆದ ಕೂಡ ಅದು ಗದ್ದೆಗೆ ಹೋಗ್ತದೆ. ಗದ್ದೆಗೆ ಹೋಗಿ ಸಾಧಾರಣ ಬೀಜ ಹಾಕಿದ 2 ತಿಂಗಳ ನಂತರ ಮೊದಲ ಈಳು ಸಿಕ್ಕಿತು. ಆ ಹಾಕಿ ಮುಂದೆ ಮುಂದೆ ಹೋಗುವಾಗ ಬೆರಳಿನಷ್ಟು ತೋರ ಆಗುವಾಗ ಅದರಲ್ಲಿ ಅಲ್ಲಲ್ಲಿ ಇದು ಬರ್ತದೆ, ಬಿಳಿ ಬೇರು ಬರ್ತದೆ. ಅದು ಅದನ್ನು ಎತ್ತುವಾಗ ಗಮನಿಸಬಹುದು. ಆ ಬೇರಿಗೆ ಸುತ್ತ ಸುಡುಮಣ್ಣು ಎಣ್ಣೆ ನೀರು ಹಾಕಿದ್ರೆ ನೆಲಕ್ಕೆ ಹೋಗ್ತದೆ. ಅದು ಕುಡಿಯುವುದು ಮೇಲಿದ್ದದು ಮಾತ್ರ, ಆ ಮೇಲೆ 1-2 ಇಂಚ್ ಇದ್ದ ಮಾತ್ರ ಯಾವುದನ್ನು ಸ್ವೀಕರಿಸಿ, ಉಳಿದಂದ್ರೆ ನೆಲಕ್ಕೆ ಅಡಿಗೆ ಹೋಗ್ತದೆ. ಹಾಗೆ ಕಟ್ಟೆ ಮಾಡ್ತಾ ಮಾಡ್ತಾ ಒಂದು 5 ಇದು ಮಾಡಿದೆ ನೆಲ, ಇದು ಹತ್ತಿರ ಆಗ್ಲಿ ಸಿಗುತ್ತೆ. ಎಷ್ಟು ಹತ್ತಿರ ಅಂದರೆ ಕೊನೆಗೆ 1-6 ಇಂಚ್ ಹತ್ತಿರ ಸೋರೆ ಆಗ್ಲಿ. ಇದು ಗಮನಿಸಿದ ವಿಷಯ ಎಂದರೆ ಆಹಾರ ಅದಕ್ಕೆ ಬುಡದಿಂದ ನಾನು ಡೆವಲಪ್ ಮಾಡಿದಲ್ಲಿಗೆ ಒಂದು ಕಡಿಮೆ ಒಂದು 10 ಹತ್ತಿರ ಹಾಕ್ಲಿ ಸಿಗುತ್ತೆ. ಇದು ನಾನು ಗಮನಿಸಿದ ಚಿಗುರು ಬರ್ತದೆ, ಹೊಸ ಚಿಗುರು ಬರ್ತದೆ, ಆಹಾರ ಕೂಡಲೇ ಸಿಗ್ತದೆ ಅಲ್ಲಿ ಸೋರೆಕಾಯಿ. ಈ ರೀತಿ ಅಲ್ಲಲ್ಲಿ ಡೆವಲಪ್ ಮಾಡಿದ ಕಾರಣ ಅಲ್ಲಲ್ಲಿ ಅಂದ್ರೆ ಎಷ್ಟು ಕಡೆ ಮಾಡಬೇಕು ಅಲ್ಲಂದ್ರೆ ನನ್ನ ರಿಸರ್ವ್ ಇಡಿ ನೆಲದಾಡಿ ಪಸೆ ಇರಲಿ, ಅದು ಕಾಲು ಕೊಡ್ತದೆ ಕೂಡಲೇ, ಕಾಲು ಕೊಟ್ಟ ಕೂಡಲೇ ಮೆಲ್ಲ ಬಳ್ಳಿದೆ ಕಾಲು ಕೊಡ್ತದೆ. ಆ ಕಾಲು ಕೊಟ್ಟ ಸ್ಥಳದಲ್ಲಿ ಸುಡುಮಣ್ಣು ಗೊಬ್ಬರ ಎಲ್ಲ ಒಂದು ಕಟ್ಟೆ ಮಾಡಿ, ಕಟ್ಟೆಗೆ ದಿವಸಗಳು 1 ಲೀಟರ್ನಷ್ಟು ಗೊಬ್ಬರ. ಮತ್ತೊಂದು ಗಮನಿಸಬೇಕಂದ್ರೆ ಗೊಬ್ಬರ ಈಲ್ಡ್ ಕಾಣೋದಿಲ್ಲ, ಬಳ್ಳಿ ಸೊ ಒಳ್ಳೆ ಕಾಣ್ತದೆ, ಹೌದು ಹೂ ಬಿಡ್ತದೆ, ಆದರೆ ಪೊಟ್ಯಾಷ್ ಬೇಕೇ ಬೇಕು ನನ್ನ ಪ್ರಕಾರ. ಅದಕ್ಕೆ ಬೂದಿಯನ್ನು ಕೂಡ ಹಾಕ್ಬೋದು, ಹೌದು, ಸುಡು ಮಣ್ಣು, ಸುಡು ಮಣ್ಣು, ಸುಡು ಮಣ್ಣು ಅಂದರೆ ಒಂದು ಲೀಟರ್ ಸಾಕು ಒಂದೊಂದು ಕಟ್ಟೆ, ಯಾಕೆಂದ್ರೆ ತೇಜ್ ಮಾಡಿ ಅಷ್ಟೇ ಒಂದು ಚೂರು ಸೆಗಣಿ ಹಾಕುವಾಗ ಪೊಟ್ಯಾಶ್ ಹಾಕಲೇಬೇಕು. ಪೊಟ್ಯಾಶ್ ಹಾಕಿದ ಎಫೆಕ್ಟೇ ಈಲ್ಡ್, ಇಲ್ಲದ್ರೆ ಬಳ್ಳಿ ಹರಡುದು. ಆದರೆ ಅಷ್ಟು ಸ್ಥಳ ಕವರ್ ಆಗ್ತದೆ, ಅದು ಮೊದಲೇ ಗಮನಿಸಬೇಕಿದ ವಿಷಯ. ಈಗ ಒಂದು ಬುಡದಿಂದ 1,000 ಮಿಕ್ಕಿ ನೀವು ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇಲ್ಲಿಗೆ ನೀವು ಹೇಗೆ ಸೇರ್ಪಡೆ ಆದ್ರಿ? ನಾನಂದ್ರೆ ಇದು 2003 ಮಾಡ್ತೀವಿ, ಕುಂಬಳಕಾಯಿ ಮಾಡಿದೆ ಸೌತೆಕಾಯಿದು, ಅದು ಮಾಡಿ ಇದೇ ರೀತಿ ಆಗಸ್ಟ್ನಲ್ಲಿ ಹಾಕಿದ್ದೇವೆ, ಕಟಾವಾದ ಬಳ್ಳಿ ಹೋಯಿತು. ಆಮೇಲೆ ಅಷ್ಟೊಂದು ಆರೈಕೆ ಮಾಡಲಿಲ್ಲ ನಾವು ಅದನ್ನು ಗಿಡ ಎಲ್ಲ. 2 ಕುಂಬಳಕಾಯಿ ಮಾಡಿದ್ವಿ, ಅದು ಪಂಪ್ಕಿನ್ ಅದು ಮಾಡಿದೆ. ಅದು ಮಾಡುವಾಗ ಅದನ್ನು ಮೊದಲೇ ನಾನು ಗಮನಿಸಿದೆ, ನೋಡಿ ಆದಷ್ಟು ಮುಂದೆ ಹೋಗಲಿ ಸ್ವಲ್ಪ ಅದನ್ನು ಡೆವಲಪ್ ಮಾಡುವ ಅಂತ. ಡೆವಲಪ್ ಮಾಡುವಾಗ ಇದೇ ರೀತಿ ಇನ್ನೂ ತುಂಬ ಆಯಿತು. ನಾನು 3 ಮಾಡುವಾಗ ಮೊದಲೇ ಡಿಪಾರ್ಟ್ಮೆಂಟ್ ಸಿಗ್ತೆ, ಉಡುಪಿ ತೋಟಗಾರಿಕೆ ಎಲ್ಲ ಕಡೆ ನೋಡಿ ನನ್ನ 2 ಇದರಲ್ಲಿ ಈ ರೀತಿ ನಾನು ಗಮನಿಸಿದ್ದೇನೆ, ಈ ಸಲ ನಾನು ಸೋರೆಕಾಯಿ ಮಾಡ್ತೇನೆ, ನೀವು ಮೊದಲಿನಿಂದಲೂ ಗಮನಿಸಬೇಕು. ಆವಾಗ ನಮಗೆ ಉಡುಪಿಯಲ್ಲಿ KP ರಮೇಶ್ ಅಂತ ಇದ್ದರು, ಅವರು ಸಹಕಾರ ಕೊಟ್ಟರು. ಅವರು ಬರುವಾಗ ಈ ಇವರನ್ನು ಪತ್ರಕರ್ತರನ್ನು ಮತ್ತು ಅವರ ಸಿಬ್ಬಂದಿಯನ್ನು ಕರ್ಕೊಂಡು ಪ್ರತಿ ಸಲ ಅಂದರೆ ಒಂದು 15 ದಿನ ಎಷ್ಟು ಕೊಯ್ದೆ ಅನ್ನೋದು ಅವರು ದಾಖಲಿಸಿಕೊಂಡ್ರು, ನನ್ನ ಹತ್ರ ದಾಖಲು ಮಾಡಲಿಕ್ಕೆ ಹೇಳಿದರು. ಹಾಗೆ ಕೊನೆ ತನಿಖೆ ಬಂದರು, ದಾಖಲು ಮಾಡಿದ್ದು ಮತ್ತೂ ಸಿಕ್ತಿತ್ತು. ಇದು ತೋಟಗಾರಿಕೆ ಇಲ್ಲ ವರ್ಷ. ಅವರು ಮತ್ತೆ ಎಂತ ಮಾಡಿದರು, ಬ್ರಹ್ಮಾವರ್ ಕಳಿಸಿದ್ರು. ಅಪ್ಲೈ ಮಾಡಿದಾಗ ಜಾಸ್ತಿ ಆಯ್ತಂತ ಸೆಕ್ಸ್ ಅದು ಬೆಂಗಳೂರಿಗೆ ಹೋಯಿತು. ಯಾಕೆ ನೀವು ಇಲ್ಲಿ ಹೋಯಿತು, ನನಗೆ ಒಂದು ಲೆಟ್ರ್ ಬರ್ತಿತ್ತು ನಿಮ್ಮ ಇದು ಇಲ್ಲಿಗೆ ಬಂದಿದೆ ಅಂತ. ಕಳಿಸಿದ ನಾನಲ್ಲ, ಅಲ್ಲಿಂದ ಅವರು ಎಲ್ಲಿ ಕಳಿಸಿದ್ದಾರೆ ಅಂತ ಗೊತ್ತಿಲ್ಲ. ಕೊನೆಗೆ 2000 ಹಿಡಿದು ಅಹಮದ್ ಬಂದಿನ ಸೈಂಟಿಸ್ಟ್ನವರು ಬರ್ತಾರೆ ನಿಮ್ಮ ಇದು ಇದೆ ನೋಡಲಿಕ್ಕೆ. ಹೌದು, ಯಾವಾಗ ಇದನ್ನು ಕನ್ಫರ್ಮ್ ಮಾಡಿದರು, ಯಾಕಂದರೆ ಬೆಂಗಳೂರಿಂದ ಅಹಮದ್ ಬಂದು ಹೇಗೆ ಹೋಯ್ತು ನನಗೂ ಗೊತ್ತಿಲ್ಲ, ಅದೆಲ್ಲ ಡಿಪಾರ್ಟ್ಮೆಂಟ್ ಅವ್ರು ಕನ್ಫರ್ಮ್ ಅಂತ. ನನಗೆಲ್ಲ ಒಳ್ಳೆ ಫೆಸಿಲಿಟಿ ಕೊಡ್ತದೆ, ಒಳ್ಳೆ ಕ್ಲಾಸ್ ಟ್ರಾವೆಲಿಂಗ್ ಅಲ್ಲಿ ಒಳ್ಳೆ ಕ್ಲಾಸ್ ನಿಲ್ಲುವಂತ. ನನಗೂ ನನ್ನ ಮಿಸ್ಸೆಸ್ ಇದು 3 IIM 3 ಕಾರ್ಯಾಗಾರ ಪ್ರೆಸೆಂಟೇಷನ್. ಆವಾಗ ಇಡೀ ಭಾರತದ ಒಂದು 50 ಕೃಷಿಕರಿದ್ದು, ಅಂದರೆ ಬೇರೆ ಬೇರೆ ಬೇರೆ ಬೇರೆ ಗ್ರಾಸ್ ರೂಟ್ ಇನ್ವೆನ್ಷನ್, ಅಲ್ಲಿ ಸೈಂಟಿಸ್ಟ್ ವರದಿಗಾರರು PhD ಮಾಡುವವರು ಹೀಗೆಲ್ಲಿದ್ದರು. ಮತ್ತು ಪ್ರತಿಯೊಬ್ಬರಿಗೂ ಭಾಷಾಂತರ ಮಾಡಲಿಕ್ಕೆ ಒಬ್ಬೊಬ್ಬ ಪ್ರೊಫೆಸರ್ ಇದ್ದರು ಆಯಾ ಇದರದ್ದು. ನಮಗೂ ಕೂಡ ಇದ್ದರು, ಅಂದರೆ ಅಲ್ಲಿ ಅವರೆಲ್ಲ ಅಲ್ಲಿ ಅದರ ಮೊದಲು 700 ಇತ್ತಂತೆ ನಮ್ಮದು, ಇಷ್ಟರ ತನಕಲು 1,000 ಮೇಲೆ ನ್ಯಾಷನಲ್ ರೆಕಾರ್ಡ್ ಇವತ್ತಿಗೆ ಉಂಟು. ಹಾಗೆ ಅಂದರೆ ಈ ಪ್ರಯೋಗವನ್ನು ಸೂರೆಕಾಯಿಯಲ್ಲಿ ಮಾತ್ರ ಮಾಡೋದಕ್ಕೆ ಸಾಧ್ಯವೋ ಅಥವಾ ಬೇರೆ ಕೆಂಬುಡೆ ಸೋರೆಕಾಯಿ, ಇದು 3 ಪ್ರಯೋಗ ನಾನು ಮಾಡಿದ್ದು. ಮೊದಲು ಡೌಟ್ ಇತ್ತು, 2nd ಸಲ ಇದು ಆಗಿರ್ಬೋದು ಅಂತ ಎಣಿಸಿದೆ. 3rd ನಾನು ಡಿಪಾರ್ಟ್ಮೆಂಟ್ ಮೊದಲೇ ತಿಳಿಸಿದ ಕಾರಣ, ಅವರು ಅಂದರೆ ನಾನು ಪ್ರಚಾರ ಮಾಡಿದಲ್ಲ, ಪ್ರಚಾರ ಮಾಡಿದ ಅವರು, ಎಲ್ಲೆಲ್ಲಿ ಕಳಿಸಿದ್ದು ಎಲ್ಲ ಅವರೇ. ನನಗೆ ಆವಾಗ ಮಾಹಿತಿ ಮಾತ್ರ ಬರೆದು ನಿಮ್ದು ಇಂಥ ಬಂದಿದೆ ಇಂಥ ಬಂದಿದೆ ಅಂತ. ಭಾಸ್ಕರ ಶೆಟ್ಟಿ ಅವರೇ, ಬಹಳ ಒಳ್ಳೆಯ ವಿಷಯವನ್ನ ಹೇಳಿದ್ರಿ. ಗ್ರಾಮ ಪಂಚಾಯತ್ನಲ್ಲಿ ಸಾವಯವ ತ್ಯಾಜ್ಯವನ್ನ ಯಾವ ರೀತಿ ಮರುಬಳಕೆ ಮಾಡಬಹುದು ಅಂತ ಒಂದು ಪ್ರಯೋಗವನ್ನು ಕೂಡ ನಿಮ್ಮ ಜಮೀನಿನಲ್ಲಿ ಮಾಡ್ಕೊಂಡಿದ್ರಿ. ಜೊತೆಗೆ ಸೋರೆಕಾಯಿಯಲ್ಲಿ ಒಂದೇ ಬಳ್ಳಿ ಬುಡ, ನಿಮ್ಮ ಪ್ರಯೋಗವನ್ನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾವಯವ ಕೃಷಿ ಕುರಿತು ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ APL ನವರಿಗೆ 1.5 ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು, ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 1455555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೃಷಿ ಮಾಹಿತಿ. ಬೆಳೆಗೆ ಹಾನಿಯಾಗದ ಹಾಗೆ ಮಾಡುವುದಕ್ಕೆ ಕೊಕ್ಕೋ ಗಿಡದ ಆಕಾರ ಮತ್ತು ಹರಡುವಿಕೆಯನ್ನು ನಿಯಂತ್ರಣದಲ್ಲಿ ಇಡಬೇಕು. ಇದಕ್ಕಾಗಿ ಸೂಕ್ತ ಹಾಗೂ ಕ್ರಮಬದ್ಧ ಸವರುವಿಕೆ ಈ ಬೆಳೆಯಲ್ಲಿ ಅತಿ ಅವಶ್ಯ. ಸವರುವಿಕೆಯನ್ನು ಸಾಮಾನ್ಯವಾಗಿ ಜುಲೈ ಆಗಸ್ಟ್ ತಿಂಗಳಲ್ಲಿ ಮಾಡಬೇಕಾಗ್ತದೆ. ಇಲ್ಲಿ 2 ರೀತಿಯ ಸವರುವಿಕೆಯನ್ನು ನಿರ್ಧರಿಸುವುದಕ್ಕೆ ಈ ಸವರುವಿಕೆ ಸಹಾಯ ಮಾಡುತ್ತದೆ. ಕೊಕ್ಕೋ ಕಾಂಡವು 1-2 ಎತ್ತರ ನೀರನ್ನು ಅಳವಡಿಸುವುದಕ್ಕೂ ಕೂಡ ಅನುಕೂಲವಾಗ್ತದೆ. ಈ ಸವರುವಿಕೆಯು ಕೊಕ್ಕೋ ಗಿಡದಲ್ಲಿ ಕವಲು ಒಡೆಯುವ ಎತ್ತರ ಮತ್ತು ಕವಲುಗಳ ಸಂಖ್ಯೆಗಳನ್ನು ನಿರ್ಧರಿಸುವುದಕ್ಕೆ ಸಹಾಯ ಮಾಡುತ್ತದೆ. ಪ್ರಬುದ್ಧ ಗಿಡಗಳಲ್ಲಿ ಸವರುವಿಕೆಯಲ್ಲಿ ನಿರ್ಮಲಿತ ಸವರುವಿಕೆ ಅಂತಂದರೆ ರೋಗ ಪೀಡಿತವಾಗಿರುವಂತಹದ್ದು ಹಾಗೂ ಅನುಪಯುಕ್ತ ಕೊಂಬೆಗಳನ್ನು ತೆಗೆದು ಗಿಡಗಳು ಆರೋಗ್ಯದಿಂದ ಇರುವ ಹಾಗೆ ನೋಡಿಕೊಳ್ಳುವುದಕ್ಕೆ ಈ ಸವರುವಿಕೆ ಸಹಾಯ ಮಾಡುತ್ತದೆ. ಇದರಲ್ಲಿ ಕಾಂಡದಿಂದ ಹೊರಡುವಂತಹ ಉಪರೆಂಬೆಗಳನ್ನು ತೆಗೆಯುವುದು, ಸತ್ತ ರೆಂಬೆಗಳನ್ನು ತೆಗೆಯುವಂತಹದ್ದು, ಕಾಂಡಕ್ಕೆ ಸುತ್ತಿಕೊಳ್ಳುವ ಗಿಡ ಮತ್ತು ಬಳ್ಳಿಗಳನ್ನು ತೆಗೆಯುವುದು, ಇರುವೆಯ ಗೂಡುಗಳನ್ನು ತೆಗೆಯುವುದು, ರೋಗ ಪೀಡಿತ. ಇನ್ನು ಎರಡನೆಯ ವಿಧಾನ ಅಂತಂದರೆ ರಚನಾ ಸವರುವಿಕೆ. ಗಿಡದ ಹರಡುವಿಕೆಯನ್ನು ನಿಯಂತ್ರಿಸುವುದಕ್ಕೆ ಮತ್ತು ಗಿಡದ ಆಕಾರ ಮತ್ತು ಗಾತ್ರವನ್ನು ರಕ್ಷಿಸುವುದಕ್ಕೆ ಈ ಸವರುವಿಕೆ ಸಹಾಯ ಮಾಡುತ್ತದೆ. ಉತ್ತಮ ಉತ್ಪಾದಕತೆಯನ್ನು ಕತ್ತರಿಸಿದ ಭಾಗಕ್ಕೆ ಶಿಲೀಂದ್ರನಾಶಕವನ್ನು ಹಚ್ಚಬೇಕು. ಇದರಿಂದ ಕತ್ತರಿಸಿದ ಭಾಗದಿಂದ ಗಿಡಕ್ಕೆ ರೋಗ ತಗುಲುವುದನ್ನು ತಡೆಗಟ್ಟಬಹುದು. ಕಾಂಡದಿಂದ ಹೊರಡುವಂತಹ ಉಪರೆಂಬೆಗಳನ್ನು ಮೇಲಿಂದ ಬೇಕಾಗ್ತದೆ. ಬೀಜದಿಂದ ಬೆಳೆಸಿರುವಂತಹ ಸಸಿಗಳಲ್ಲಿ ಸವರುವಿಕೆ ಮಾಡುವಂತಹದ್ದು ಕೂಡ ಒಂದು ವಿಧ. ಹೊಲುಗಳನ್ನು ಮಾತ್ರ ಉಳಿಸಿಕೊಳ್ಳಬೇಕು. ಅಡಿಕೆ ತೋಟಗಳಲ್ಲಿ ಕೊಕ್ಕೋದ ಎತ್ತರ, ಮೊದಲ ಕೌಲು, ಗಿಡದ ಹರಡುವಿಕೆ ಕೊಡೆಯ ಆಕಾರದಲ್ಲಿದ್ದು ಸುಮಾರು 3.8-4 meters ಸುತ್ತಳತೆ ಮತ್ತು 2.7 meters ಎತ್ತರವನ್ನು ಹೊಂದಿರಬೇಕಾಗ್ತದೆ. ಒಂದು ಅಥವಾ ಎರಡು ಮುಖ್ಯ ಕಾಂಡಗಳನ್ನು ಮಾತ್ರ ಉಳಿಸಿಕೊಳ್ಳಬೇಕು. ಬಾಗಿದ ಹಾಗೂ ಒಳಭಾಗಕ್ಕೆ ಬೆಳೀತಾ ಇರುವಂತಹ ರೆಂಬೆಗಳನ್ನು ಕತ್ತರಿಸಿ ಹಾಕಬೇಕು. ದ್ವಿತೀಯ ಹಂತದ ಸವರುವಿಕೆಯನ್ನು ಗಿಡಕ್ಕೆ ಸೂಕ್ತವಾದ 3.8-4 meters ಸುತ್ತಳತೆ ಹಾಗೂ 2.7 meters ಎತ್ತರವನ್ನು ಹೊಂದಿರಬೇಕು. ಇದರಲ್ಲಿ ಕೊಕ್ಕೋ ಬೆಳೆಯಲ್ಲಿ ಸುಮಾರು 50 ಕೀಟಗಳನ್ನು ದಾಖಲಿಸಲಾಗಿದೆ. ಅವುಗಳಲ್ಲಿ ಕೆಲವ ಪ್ರಮುಖವಾದಂತಹ ಕೀಟ ಎಳೆಯ ಮತ್ತು ಪ್ರಬುದ್ಧ ಹೆಣ್ಣು ಕೀಟಗಳು, ಎಳೆಯ ಕಾಂಡ, ಹೂಗಳು, ಎಳೆ ಮತ್ತು ಬಲಿತಿರುವಂತಹ ಕಾಯಿಗಳಿಂದ ರಸವನ್ನು ಹೀರುತ್ತವೆ. ಗಿಡದ ಎತ್ತರದಲ್ಲಿ ಹೆಚ್ಚು ಕವಲುಗಳನ್ನು ಹೊಂದಿರುತ್ತವೆ. ಎಳೆಕಾಯಿಗಳು ಸೊರಗಿ ಹೋಗ್ತವೆ. ಬೇಸಿಗೆಯಲ್ಲಿ ಈ ಕೀಟ ಪೆಂಥಿಯಾನ್ ಅಥವಾ 160 milliliters ಡೈಮಿಥೋಯೇಟ್, ಇವುಗಳಲ್ಲಿ ಯಾವುದಾದರೂ ಒಂದು ಕೀಟನಾಶಕವನ್ನು 100 liters ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪಡಿಸಬೇಕಾಗ್ತದೆ. 30 ದಿವಸಗಳ ನಂತರ ಕೀಟದ ಬದಾಕಾರದ ಚುಕ್ಕೆಗಳು ಕಂಡುಬರಬಹುದು. ದಿನ ಕಳೆದ ಹಾಗೆ ಈ ಚುಕ್ಕೆಗಳು ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಕಾಯಿಯ ಮೇಲೆ ಬಹಳಷ್ಟು ಕಡೆಗಳಲ್ಲಿ ರಸವನ್ನು ಹೀರುವುದರಿಂದ ಕಾಯಿಯು ತನ್ನ ಆಕಾರವನ್ನು ಕಳೆದುಕೊಳ್ಳುತ್ತದೆ. ಹಾಗೆಯೇ ಕಾಂಡ ಬರುತ್ತದೆ. ಕೀಟದ ಬಾಧೆಗೆ ತುತ್ತಾದ ರೆಂಬೆ ಹಾಗೂ ಕಾಂಡದ ಮೇಲ್ಭಾಗ ಒಣಗುತ್ತದೆ. ಕೀಟದ ಬಾಧೆಗೆ ತುತ್ತಾಗಿರುವಂತಹ ಕಾಂಡವನ್ನು ಕತ್ತರಿಸಿ ನಾಶಪಡಿಸುವುದರಿಂದ ಈ ಕೀಟವನ್ನು ಸಮರ್ಪಕವಾಗಿ ನಿಯಂತ್ರಿಸಬಹುದು. ಲೀಟರ್ ನೀರಿನಲ್ಲಿ ಬೆರಗಿಸಿ ಇವುಗಳನ್ನು ಕಾಂಡಕ್ಕೆ ಹಚ್ಚಬೇಕು. ಈ ಕೀಟದ ಬಾಧೆಯನ್ನು ನಿಯಂತ್ರಿಸಬಹುದು. ಎಳೆಯ ಕಾಯಿಗಳಿಗೆ ಗುಂಪಾಗಿ ಇವು ಕಂಡುಬರುತ್ತವೆ. ತೀವ್ರ ಬಾಧೆಯಿದ್ದಲ್ಲಿ ಹೂಗಳು ಬಿದ್ದು ಹೋಗಬಹುದು ಮತ್ತು ಎಲೆಗಳು ಸುರುಟಿಕೊಳ್ಳಬಹುದು. ಈ ಕೀಟದ ನಿಯಂತ್ರಣಕ್ಕೆ 160 milliliters ಡೈಮಿಥೋಯೇಟ್ ಕೀಟನಾಶಕವನ್ನು 100 liters ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಕೈಗೊಳ್ಳಬೇಕು. ಹಾಗೆ ಹುಳುಗಳು ಸೇರ್ತವೆ. ಇವು ಎಳೆಯ ಎಲೆಗಳು, ಕಾಂಡಗಳು ಹಾಗೂ ಕಾಯಿಯ ಹಸಿರು ಸಿಪ್ಪೆಯನ್ನು ತಿಂತಾ ಇರ್ತವೆ. ಸಣ್ಣ ಸಸಿಗಳಲ್ಲಿ ಇವು ತೀವ್ರವಾಗಿ ಎಲೆಗಳನ್ನು ನಾಶ ಮಾಡಬಹುದು. ಇವುಗಳಿಂದ ಹಾನಿ ತೀವ್ರವಾಗಿದ್ದಲ್ಲಿ ಸುಮ್ಮನೆ. ಹಾಗೆಯೇ ಕೊಕ್ಕೋ ಕಾಯಿಯನ್ನು ತಿನ್ನುವಂತಹ ಇಲಿ, ಹೆಗ್ಗಣ ಹಾಗೂ ಅಳಿಲು, ಇವು ಕೂಡ ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡುತ್ತವೆ. ಕಾಯಿಯ ತೊಟ್ಟಿನ ಭಾಗವನ್ನು ತಿಂದು ಹಾಳು ಮಾಡುತ್ತವೆ ಇಲಿಗಳು. ಇಲಿ ಪಾಷಾಣವನ್ನು ಇಟ್ಟು ಇವುಗಳನ್ನು ಹತೋಟಿ ಮಾಡಬಹುದು ಅಥವಾ ಇಲಿಯ ಬೋನುಗಳಾಗ್ಬೋದು ಅಥವಾ ಇಲಿಯ ಕತ್ತರಿ. ಕಾಯಿಯ ಮಧ್ಯಭಾಗವನ್ನು ತಿಂದು ಹಾಳು ಮಾಡ್ತವೆ. ಬಲಿತ ಕಾಯಿಗಳನ್ನು ಮಾತ್ರ ಇವು ನಾಶ ಮಾಡುತ್ತವೆ. ಹಾಗೆಯೇ ಕೊಕ್ಕೋ ಗಿಡಗಳಿಗೆ ಪ್ರಮುಖವಾಗಿ ಬಾಧಿಸುವಂತಹ ರೋಗಗಳನ್ನು ಕೂಡ ನಿರ್ವಹಣೆ ಮಾಡಬೇಕಾಗ್ತದೆ. ಬರುವಂತಹದ್ದು ಎಲ್ಲ ಪ್ರಾಯದ ಕೊಕ್ಕೋ ಕಾಯಿಗಳ ಮೇಲ್ಮೈಯ ಮೇಲೆ ಯಾವುದೇ ಭಾಗದಲ್ಲಿ ಈ ರೋಗವನ್ನು ನಾವು ಗುರುತಿಯಿಂದ ಕಾಯಿಗೆ ಗಾಯವಾದಲ್ಲಿ ಈ ರೋಗ ಬರುವಂತಹ ಸಾಧ್ಯತೆಯು ಕೂಡ ಹೆಚ್ಚಾಗಿರುತ್ತದೆ. ಕಂದು ಬಣ್ಣದ ಚುಕ್ಕೆಯಿಂದ ಪ್ರಾರಂಭವಾಗುವ ಈ ರೋಗವು ಸ್ವಲ್ಪವೇ ಸಮಯದಲ್ಲಿ ಕಾಯಿಯ ಸಂಪೂರ್ಣ ಮೇಲ್ಮೈಯನ್ನು ಆವರಿಸಿಕೊಳ್ಳಬಹುದು. ರೋಗ ಹೆಚ್ಚಾದ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಒಳಗಿನ ಅಂಗಾಂಶ ಮತ್ತು ಬೀಜಗಳು ಬಣ್ಣವನ್ನು ಕಳೆದುಕೊಳ್ಳುತ್ತವೆ. ಹಣ್ಣಾಗ್ತಾ ಇರುವ ರೋಗದಿಂದ ತಪ್ಪಿಸಿಕೊಳ್ಳುತ್ತವೆ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಅಂತಹ ಕಾಯಿಗಳನ್ನು ಕೊಯ್ಯುವುದರಿಂದ ಆ ಬೀಜಗಳನ್ನು ಉಳಿಸಿಕೊಳ್ಳಬಹುದು. ಈ ರೋಗದ ನಿಯಂತ್ರಣಕ್ಕೆ 1% ಬೋರ್ಡೋ ದ್ರಾವಣವನ್ನು ಸಿಂಪಡಣೆ ಮಾಡುವುದಾಗಿ ರೋಗದ ತೀವ್ರತೆ ಹಾಗೂ ಹರಡುವುದನ್ನು ತಪ್ಪಿಸಬಹುದು. ಶಿಫಾರಸು ಮಾಡಿದ್ದಕ್ಕಿಂತ ಹೆಚ್ಚು ಮರಗಳು ಹಾಗೂ ಇನ್ನೊಂದು ಪ್ರಮುಖವಾದಂತಹ ಕೆಲಸ. ಕಜ್ಜಿ ರೋಗ ಎನ್ನುವಂಥದ್ದು ಇನ್ನೊಂದು ಪ್ರಮುಖವಾದಂಥ ರೋಗ. ಕವಲು ಒಡೆಯುವ ಜಾಗ ಹಾಗೂ ಕವಲುಗಳ ಮೇಲೆ ಹಾಗೂ ಕಾಂಡದಲ್ಲಿಯೂ ಕೂಡ ಈ ರೋಗ ಕಂಡುಬರಬಹುದು. ಪ್ರಾರಂಭದಲ್ಲಿ ಇದು ಭಾಗದಿಂದ ಕೆಂಪು ಮಿಶ್ರಿತ ಕಂದು ಬಣ್ಣದ ರಸವು ಒಸರ್ತಾ ಇರ್ತದೆ. ಅಲ್ಲಿಯೇ ಒಣಗಿ ತುಕ್ಕು ಹಿಡಿದಾಗ ಮುಖ್ಯ ಕಾಂಡ ಅಥವಾ ರೆಂಬೆಗಳಲ್ಲಿ ಸುತ್ತಲೂ ಉಂಗುರದಂತೆ ಒಂದಕ್ಕೊಂದು ಸೇರಿಕೊಂಡಾಗ ಆ ಭಾಗದಿಂದ ಈ ರೋಗ ಗಿಡಗಳಿಗೆ ಹರಡಬಹುದು. ಆದ್ದರಿಂದ ಅಂತಹ ಕಾಯಿಗಳನ್ನು ತೆಗೆದು ನಾಶಪಡಿಸಬೇಕು. ರೋಗದ ಪ್ರಾರಂಭದಲ್ಲಿ ರೋಗದ ತೀವ್ರತೆ ಅಧಿಕವಾಗಿದ್ದಲ್ಲಿ ರೋಗ ತಗಲಿರುವಂತಹ ಭಾಗದಿಂದ ಸ್ವಲ್ಪ ಕೆಳಗಡೆ ಗಿಡವನ್ನು ಕಡಿದು ಉತ್ತಮವಾದಂತಹ ಬಸಿಗಾಲು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित 55 रुपए से 200 रुपए की मासिक कार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अब संबल पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी ಆತ್ಮೀಯ ಕೇಳುಗರೆ ಎಂಸಿಎಸ್ ಬ್ಯಾಂಕ್ ಮೂಡಬಿದ್ರೆ ಇವರ ವತಿಯಿಂದ ಮೂಡಬಿದ್ರೆ ಕೋಪರೇಟಿವ್ ಸೊಸೈಟಿಯ ಕಲ್ಪವೃಕ್ಷ ಸಭಾಭವನದಲ್ಲಿ ಇದೇ ತಿಂಗಳ 14 ಸೋಮವಾರದಂದು ಸದಿಂದ ಮೂಡಿಬರಲಿದೆ ನೆನಪಿಡಿ ಸಹಕಾರ ಸಪ್ತಾಹ ಸಂಭ್ರಮ 2022 ಉದ್ಘಾಟನಾ ಸಮಾರಂಭ ಸೋಮವಾರದಂದು ಸಂಜೆ 5:30 7:30 ಈ ಕಾರ್ಯಕ್ರಮದ ವಾಸಂತಿ ಪ್ರಭು ಅವರ ರಚನೆಯ ಒಂದು ಭಕ್ತಿಗೀತೆಯನ್ನು ಕೇಳೋಣ ಶಿವಶಂಕರಿ ಪಾಲಿಸು ಭುವನೇಶ್ವರಿ ಶಿವಶಂಕರಿ ಪಾಲಿಸು ಭುವನೇಶ್ವರಿ ಪಾಲಿಸು ಕರುಣದಿ ಕಮಲೇಶನ ಕಾಂತೆ ಪಾಲಿಸು ಕರುಣದಿ ಕಮಲೇಶನ ಕಾಂತೆ ಪಾಲಿಸು ಕಮಲಲೋಚನೆ ಪಾಲಿಸು ಕಮಲವದನೆ ಕಮಲ ಪ್ರಿಯೇ ಪಾಸನಿಲಯೇ ತಾಯೇ ಕೈಲಾಸನಿಲಯೇ ತಾಯೇ ಪಾಲಿಸು ಭುವನೇಶ್ವರಿ ಶಿವಶಂಕರಿ ಪಾಲಿಸು ಭುವನೇಶ್ವರಿ ಜನನಿಯೇ ಕನಿಕರಿಸುವಳು ಜನನಿಯೇ ಮಕ್ಕಳ ಸನಿಹದವಳು ಜನನಿಯೇ ಇದರು ಮಕ್ಕಳು ಮಕ್ಕಳೇ ತಾನೇ ಏನೇ ಮಾಡಿದವಳು ನೀನೇ ಮನ್ನಿಸಬೇಕಾದವಳು ನೀನೇ ಭವಾನಿ ಪಾಲಿಸು ಭುವನೇಶ್ವರಿ ಶಿವಶಂಕರಿ ಪಾಲಿಸು ಭುವನೇಶ್ವರಿ ಶಿವಶಂಕರಿ ಪಾಲಿಸು ಭುವನೇಶ್ವರಿ ಶಿವಶಂಕರಿ ಭಕ್ತಿಗೀತೆಯೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ನಾಳಿನ ಕಿಸಾನ್ ವಾಣಿ ವಾಣಿ ಮಂಗಳೂರು. ಇದೀಗ ಉಡುಪಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಉಡುಪಿ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ನಮಸ್ಕಾರಗಳು. ತಮಗೆಲ್ಲ ತಿಳಿದಿರುವಂತೆ ರಾಷ್ಟ್ರೀಯ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ಉಡುಪಿ ಕಾರ್ಕಳ ಹಾಗೂ ಕುಂದಾಪುರ ನ್ಯಾಯಾಲಯ